ಆಮೇಲೆ ಈ ಒಂದು ಫಂಕ್ಷನ್ ಮಾಡಿದ್ರು ಬೆಂಗಳೂರಲ್ಲಿ, ಅವರು ಕೃಷಿ ಸಚಿವರಿದ್ದಾಗ ಆ ಒಂದು ಫಂಕ್ಷನ್ ನಮ್ಗೆ ಇನ್ವೈಟ್ ಮಾಡಿದ್ರು. ಬೆಂಗಳೂರಿಗೆ ಹೋಗಿದ್ವಿ, ಅಲ್ಲೆಲ್ಲ ಅಂತಾರಾಷ್ಟ್ರೀಯ ಖರೀದಾರರು ಬಂದಿದ್ರು, ಅಲ್ಲೆಲ್ಲ ಅವನ್ನ ಕಲೆಕ್ಟ್ ಮಾಡಿಕೊಂಡು ನಂಬರ್ಸ್ ಎಲ್ಲ ತಗೊಂಡ್ಬಂದಿದ್ವಿ. ಅದರಿಂದ ನಾವು ಸ್ವಲ್ಪ ಮಾರ್ಕೆಟಿಂಗಿಗೆ ಅನುಕೂಲ ಆಯ್ತು. ಆತರ ನಾವೊಂದು ಸಮಸ್ಯೆನ ಕ್ಲಿಯರ್ ಮಾಡ್ಕೊಂಡಿವಿ. ಅದನ್ನ ಎಲ್ಲೆಲ್ಲಿ ಮಾರ್ಕೆಟ್ ಕಳಿಸ್ತಾ ಇದ್ರಿ ನೀವು? ನಾವು ಹೈದರಾಬಾದ್ ಇದೆ ಮತ್ತು ಬೆಂಗಳೂರು ಇದೆ, ಆಮೇಲೆ ತಮಿಳ್ನಾಡು, ದಾವಣಗೆರೆ. ನಮ್ಮ ಲೋಕಲ್ ಅಲ್ಲಿ ಅಂದ್ರೆ ಕರ್ನಾಟಕದಲ್ಲಿ ಅಂದ್ರೆ ದಾವಣಗೆರೆ ಮತ್ತು ಬೆಂಗಳೂರು. ಇದ್ರೆ ಸಿರಿಧಾನ್ಯಗಳನ್ನ ಯಾವ್ಯಾವ ಕಾರಣಕ್ಕಾಗಿ ಬಳಕೆ ಮಾಡ್ಕೊಳ್ತಾರೆ ಅಂತ ನಿಮ್ಗೇನಾದ್ರೂ ಆತರ ಮಾಹಿತಿ ಇದೆಯಾ? ನೀವು ಮಾರಾಟ ಮಾಡಿಬಿಡ್ತೀರಿ ನಿಜ, ಆದ್ರೆ ಮುಂದೆ ಅದು ಏನಾಗುತ್ತೆ, ಅದು ಅಕ್ಕಿಯಾಗಿ ಮತ್ತೆ ನಮ್ಮ ಗ್ರಾಮಕ್ಕೆ ನಗರಕ್ಕೆ ಬರ್ತದೋ ಅಥವಾ ಅವುಗಳಿಂದ ಮೌಲ್ಯವರ್ಧಿತ ಏನಾದರೂ ಉತ್ಪನ್ನಗಳನ್ನು ಮಾಡ್ತಾ ಇದ್ದಾರೋ, ಈ ಬಗ್ಗೆ ನೀವೇನಾದರೂ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರಾ? ಹಾಂ, ಮಾಡಿದ್ದೀವಿ. ನಮ್ಮಿಂದ ಖರೀದಿ ಮಾಡಿಬಿಟ್ಟು ಅದನ್ನು ಪ್ರೊಸೆಸಿಂಗ್ ಯೂನಿಟಲ್ಲಿ ಕ್ಲೀನ್ ಮಾಡಿಕೊಂಡು ಅಲ್ಲಿಂದ ಅಕ್ಕಿ ಮತ್ತು ರವೆ ತನ್ನನ್ನು ಮಾರ್ತಾರೆ ಅವರು ರೇಟ್ ಇಟ್ಟು. ಈ ಥರ ಅವರು ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದಾರೆ. ಅದನ್ನು ನಾವೇ ಮಾಡ್ಬೋದು, ಆದರೆ ನಮಗೆ ಅನುಕೂಲತೆ ಇಲ್ಲದ ಕಾರಣ ನಾವು ಬೆಳೆಯೋದಷ್ಟೇ ಮಾಡ್ತಾ ಇದೀವಿ, ಕಳಿಸ್ತಾ ಇದೀವಿ. ಇದರಲ್ಲಿ ಹೆಚ್ಚಿನ ಲಾಭ ಸಿಗ್ತಾ ಇರೋದು ಮಧ್ಯವರ್ತಿಗಳಿಗೆ ಮತ್ತು ಏನು ಎಲ್ಲ ಪ್ರೊಸೆಸಿಂಗ್ ಮಾಡಿ ಪ್ಯಾಕಿಂಗ್ ಮಾಡಿ ಏನು ಕಳಿಸ್ತಾ ಇದ್ದಾರೆ ಅವ್ರಿಗೆ ಮತ್ತು ಮಾಲ್ಗಳಿಗೆ, ಅವರು ಲಾಭ ತಗೊಂತ ಇದ್ದಾರೆ. ಇದರಲ್ಲಿ ರೈತರಿಗೆ ಸಿರಿಧಾನ್ಯ ಬೆಳೆಯೋದ್ರಿಂದ ಲಾಭ ಇಲ್ಲ ಅಂತೀರಿ ನೀವು? ಲಾಭ ಇದೆ, ಆದ್ರೆ ಒಂದು ವೈಜ್ಞಾನಿಕ ಬೆಲೆ ಇಲ್ಲ ಅದಕ್ಕೆ. ಲಾಭ ಇಲ್ಲ ಅಂತಲ್ಲ, ಒಂದು ವೈಜ್ಞಾನಿಕ ಬೆಲೆ ಕೊಡ್ತಾ ಇಲ್ಲ. ಓಪನ್ ಮಾರ್ಕೆಟ್ ಇಲ್ಲ ಇದರಲ್ಲಿ. ಓಪನ್ ಮಾರ್ಕೆಟ್ ಆದ್ರೆ ಗೊತ್ತಾಗ್ತದ ಏನಾಗ್ತದೆ, ಇವತ್ತು ಏನ್ ರೇಟ್ ಇದೆ, ನಾಳೆ ಏನ್ ರೇಟ್ ಆಗ್ತದೆ ಇದು ಅಂತ ಇದು ಗೊತ್ತಾಗ್ತದ. ಈ ಬೆಳೆಗಳಿಗೆ ಓಪನ್ ಮಾರ್ಕೆಟ್ ಇಲ್ಲ. ಈಗ ನವಣೆಗಿದೆ, ನವಣೆ ಟೆಂಡರ್ ಬರ್ತದ, ಇವತ್ತು ಈ ಟೆಂಡರ್ ಆಯ್ತು, ನಾಳೆ ಇಷ್ಟಾಯ್ತು, ನಾಡ್ದು ಇಷ್ಟಾಯ್ತು, ಅದು ರೈತನಿಗೆ ಗೊತ್ತಾಗ್ತದ. ಅದ್ರ ಮೇಲೆ ಅವನು ವಿಚಾರ ಮಾಡ್ತಾನೆ ಕೊಡಕ್ಕೆ. ಇದರಲ್ಲಿ ಏನು ಇನ್ನುಳಿದ ಸಿರಿಧಾನ್ಯಗಳ ಬೆಳೆಗಳಿಗೆ ಓಪನ್ ಮಾರ್ಕೆಟ್ ಇಲ್ಲ. ಅಂದ್ರೆ ಕೊರಲೆ, ಬರ್ಗು, ಸಾಮೆ, ಆರ್ಕ, ಊದಲು, ಇವುಗಳಿಗೆ ಓಪನ್ ಮಾರ್ಕೆಟ್ ಇಲ್ಲ. ಓಪನ್ ಮಾರ್ಕೆಟ್ ಇಲ್ಲ, ಎಲ್ಲೂ APMC ಗಳಲ್ಲಿ ಖರೀದಿ ಮಾಡುವಂತ ಕ್ರಮ ಇಲ್ಲ. ಕ್ರಮ ಇಲ್ಲ ಅಂತೂ ನಮ್ಮಲ್ಲಿ ಇಲ್ಲ. ಬೇರೆ ಕಡೆ ಇದೆಯೋ ಏನೋ, ಬೇರೆ ಸ್ಟೇಟ್ ಗಳಲ್ಲಿ ಇದೆಯೋ ಗೊತ್ತಿಲ್ಲ, ನಮ್ಮ ಸ್ಟೇಟ್ ನಲ್ಲಿ ಮಾತ್ರ ಇದಕ್ಕೆ ಇಲ್ಲ. ಹಾಗಾದ್ರೆ ಇವನ್ ಖರೀದಿ ಮಾಡ್ಲಿಕ್ಕೆ ಬರೋರು ಯಾರು? ಅವರು ಇದೆ ಈಗ ಕಂಪ್ನಿಗಳು ಮಾಡ್ಕೊಂಡಿದ್ದಾರೆ, ಆನಂತರ ಈಗೇನು ಪ್ರೊಸೆಸಿಂಗ್ ಯೂನಿಟ್ ಹಾಕೊಂಡಿದ್ದಾರೆ, ಆನಂತರ ಈ ಬೆಳೆಗಾರರ ಸಂಘ ಅಂತೇಳಿ ಮಾಡ್ಕೊಂಡಿದ್ದಾರೆ, ಸಾವಯವ ಕೃಷಿಕರು ಅಂತೇಳಿ ಸಂಘ ಇದಾವು. ಆಮೇಲೆ ಈಗೇನು ಕೆಲವೊಬ್ರು ಅದನ್ನೇ ವ್ಯಾಪಾರವನ್ನಾಗಿ ಮಾಡಿಕೊಂಡು ಖರೀದಿ ಮಾಡ್ತಾರೆ, ಮಾಡಿ ಸ್ಟಾಕ್ ಮಾಡಿಕೊಂಡು ಅವ್ರು ಹೆಚ್ಚಿನ ರೇಟಿಗೆ ಈ ಯೂನಿಟ್ನವ್ರಿಗೆ ಮಾರ್ತಾರೆ. ಒಂದು ಕಡೆಗೆ ಅಂದರೆ ಸಿರಿಧಾನ್ಯಗಳನ್ನ ಬೆಳೀರಿ ಬೆಳೀರಿ ಅಂತ ಸರ್ಕಾರ ಹೇಳ್ತಾ ಇದೆ, ಅಥವಾ ಬೇರೆ ಬೇರೆಯವರೆಲ್ಲರೂ ಈ ಬಗ್ಗೆ ಚರ್ಚೆ ಮಾಡ್ತಾ ಇರ್ತಾರೆ, ಸಿರಿಧಾನ್ಯಗಳನ್ನು ಬೆಳೆಯಿರಿ, ಸಿರಿಧಾನ್ಯಗಳ ಆಹಾರಗಳನ್ನು ನೀವು ಬಳಸಿರಿ ಅಂತ ಹೇಳ್ತಾ ಇದ್ದಾರೆ. ಆದರೆ ರೈತರು ಸಿರಿಧಾನ್ಯಗಳನ್ನು ಬೆಳೆಯುವಲ್ಲೇ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ಭಾಳ ಮುಖ್ಯವಾಗಿ ಮಾರುಕಟ್ಟೆ ಇಲ್ಲ, ನಿಗದಿತ ಬೆಲೆ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಹಾಗಾದರೆ ರೈತರು ಈ ಸಿರಿಧಾನ್ಯಗಳನ್ನು ಅದರಿಂದ ಹೊರಗಡೆ ಬರ್ತಾ ಇದ್ದಾರೆ ಈಗ ಹೇಗೆ ಅಂದರೆ ಅವ್ನು ಬೆಳೆಯೋದನ್ನು ಕೈ ಬಿಡ್ತಾ ಇದ್ದಾರಾ ಹೇಗೆ? ಹಾಂ, ಈ ಥರ ಸಮಸ್ಯೆ ಆಗಿರೋದ್ರಿಂದ ಈಗ ರೈತರಿಗೆ ಏನಿದೆ ಅಂದ್ರೆ, ಇವತ್ತು ಬೆಳೆದ್ರೆ ಅಂದ್ರೆ ಬೆಳೆ ಬಂತಂದ್ರೆ ಅದನ್ನೇ ಮಾರ್ಕೆಟಿಂಗ್ ಹೋಗ್ಬೇಕು, ಅದು ಇಮ್ಮಿಡಿಯೇಟ್ ಅವ್ರಿಗೆ ಕೈಗೆ ದುಡ್ಡು ಬರಬೇಕು, ಆ ತರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇದು ಏನಾಗಿದೆ ಅಂತಂದ್ರೆ 5-6 ತಿಂಗಳ 8 ತಿಂಗಳ ಕಾಯ್ಬೇಕು ಮಾರ್ಬೇಕಂದ್ರೆ, ಆಮೇಲೆ ಅದು ರೇಟುನು ಸರಿಯಾಗಿರಲ್ಲ. ಹಿಂಗಾಗಿ ಬಹಳ ಜನ ಇದನ್ನ ಸ್ಟಾಕ್ ಮಾಡಿದ್ದಾರೆ, ಈಗ ಅಲ್ಲಿ ಬೆಳೆದಿದ್ದಾರೆ, ಬೆಳೆದು ಅವ್ರಿಗೆ ಅನುಕೂಲತೆ ಇರೋರು ಸ್ಟಾಕ್ ಮಾಡ್ಕೊಂಡಿದ್ದಾರೆ, ಅನುಕೂಲತೆ ಇಲ್ಲದವರು ಅಗ್ಗಕ್ಕೇನೆ ಮಾರಿದ್ದಾರೆ, ಆ ಲಾಭನ ಅವರು ಟ್ರೇಡಿಂಗ್ನವರು ಲಾಭ ತಗೊಳ್ತಾ ಇದ್ದಾರೆ. ಈ ಸಿರಿಧಾನ್ಯಗಳಿಗೆ ಮಾರ್ಕೆಟಲ್ಲಿ ಬೆಲೆ ಇಲ್ಲ ಅಂದ್ರೆ ಸ್ಟಾಕ್ ಇಟ್ಕೋಬಹುದು, ಇದು ಕೆಡೋದಿಲ್ಲ. ಹಾ, ಸ್ಟಾಕ್ ಇಡಬಹುದು, ರೈತರಿಗೆ ಅನುಕೂಲತೆ ಇದ್ರೆ ಅವರು ಸ್ಟಾಕ್ ಇಟ್ಟು ಮಾರ್ಬೋದು. ಆ ಸ್ಟಾಕ್ ಇಟ್ಟರು ಇನ್ನು ಮಟ್ಟ ಇನ್ನು ಇದು ಕೊರೋನಾ ಎಫೆಕ್ಟ್ ಅದು ಇದು ಸಮಸ್ಯೆ ಆಗಿ ಇನ್ನು ರೇಟ್ ಚೇತರಿಸ್ಕೋತಾ ಇಲ್ಲ. ಆದ್ರೆ ಹೊರಗಡೆ ಕೇಳಿದ್ರೆ ರೇಟ್ ಬೇರೆನೆ ಇದೆ, ನಮ್ಮನ್ ಕೇಳ್ತಾ ಇರೋ ರೇಟ್ ಬೇರೆ ಇದೆ, ಬಹಳ ಕಡಿಮೆ ಕೇಳ್ತಾ ಇದೆ. ಏನೇನ್ ರೇಟ್ಗಳಿದೆ ಸಾಮಾನ್ಯವಾಗಿ? ಈಗ ಬರುಗು ಇರ್ಬೋದು, ಊದ್ಲು ಇರ್ಬೋದು, ಎಲ್ಲವಕ್ಕೂ ಒಂದೇ ರೀತಿ ದರ ಇರ್ತದ ಅಥವಾ ಹೆಚ್ಚು ಕಡಿಮೆ ಇರ್ತದ? ಕಡಿಮೆ ಇರ್ತದ, ಒಂದು 50-50 ರೂಪಾಯಿ ಹೆಚ್ಚು ಕಡಿಮೆ ಇರ್ತದ ಕೆಜಿಗೆ. ಆದ್ರೆ ಅದ್ರ ತಕ್ಕಂಗೆ ಇದಕ್ಕೂ ರೇಟ್ ಕಮ್ಮಿ ಹೆಚ್ಚು ಕಮ್ಮಿ ಆಗ್ತಾ ಇರ್ತದ್ರಿ.